ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯ ಗ್ರಾಮದ ಕೃಷಿಕ ಎಚ್ ಕೆ ವೆಂಕಟಸ್ವಾಮಿ ಅವರೊಂದಿಗೆ ಸಂದರ್ಶನ, ಪೇಟೆ ಧಾರಣೆ, ಹವಾಮಾನ ವರದಿ ಮತ್ತು ಜನಪದ ಗೀತೆ ಕೇಳುತ್ತೀರಿ. ಮೊದಲಿಗೆ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯ ಗ್ರಾಮದ ಕೃಷಿಕ ಎಚ್ ಕೆ ವೆಂಕಟಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವರನ್ನು ಸಂದರ್ಶಿಸುತ್ತಾರೆ ಜಗದೀಶ್ ಗೋಪರಹಳ್ಳಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯದ ಪ್ರಗತಿಪರ ಕೃಷಿಕರಾದ ಎಚ್ ಕೆ ವೆಂಕಟಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿದ್ದಾರೆ. ವೆಂಕಟಸ್ವಾಮಿ ಅವರು ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ. ವೆಂಕಟಸ್ವಾಮಿ ಅವರು, ಈ ಕೃಷಿ ಬದುಕು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ನೀವು ಕೃಷಿ ಬದುಕು, ನಾವು ಮುಂಚೆ ನಮ್ಮ ತಾತನಿಂದಲೂ ನಾವು ಮಾಡ್ತಲೇ ಇದೀವಿ. ನಮ್ಮ ಕಸುಬೆ ಕೃಷಿ, ಆ ಕೃಷಿ ಬಿಟ್ಟು ಇನ್ಯಾವ್ದು ಬೇರೆ ಇಲ್ಲ. ಇನ್ನೇನೇ ನಾವು ನೌಕರಿಗೆ ಹೋಗಿಲ್ಲ. ನೌಕರಿಗೆ ಹೋದ್ರು ನಮ್ಮ ತಂದೆಯವರು ಕೆಲವರೆಲ್ಲ ಅಣ್ಣ ತಮ್ಮಂದಿರೆಲ್ಲ ಕೆಲವರು ಹೋಗಿ ಬಂದಿದ್ದಾರೆ. ಆದ್ರೆ ಕೃಷಿ ಅಂತೂ ನಾವು ಬಿಟ್ಟಿಲ್ಲ. ಮೂಲತಃ ನಮ್ದು ಕೃಷಿನೇ ಮುಂಚೆಯಿಂದಲೂ ಮಾಡ್ಕೊಂಡ್ಬಂದಿದ್ವಿ. ಪಶುಪಾಲನೆ, ಕೃಷಿ ಇವನ್ನೇ ನಾವು ಅಳವಡಿಸ್ಕೊಂಡ್ಬಂದಿದ್ವಿ. ಇವತ್ತು ಸಹ ಅದನ್ನೇ ನಾವು ಮುಂದುವರಿಸ್ತಾ ಇದ್ವಿ. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ ನಿಮ್ಗೆ? ಕೃಷಿ ಲಾಭ ನಷ್ಟ ಅಂತ ನಾವು ರೈತರು ಕೇಳಂಗಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕಸುಬು ಅದೇ ಆಗಿರೋದ್ರಿಂದ ಒಂದು ಲಕ್ಷನಾದ್ರೂ ನಾವು ಮಾಡ್ಲೇಬೇಕು, ಲಾಭ ಆದ್ರೂ ನಾವು ಮಾಡ್ಲೇಬೇಕು. ಯಾವತ್ತೂ ಲಕ್ಷನ ಆಗಲ್ಲ, ಯಾವತ್ತು ಲಾಭನು ಆಗಲ್ಲ. ಅದನ್ನ ನಾವು ಅನುಸರಿಸಿಕೊಂಡು ಸಮಗ್ರ ಕೃಷಿ ಅಳವಡಿಸಿರೋದ್ರಿಂದ ನಮ್ಗೆ ಯಾವ್ದಾದ್ರು ಒಂದು ಲೋಪ ಆದ್ರೂ ಇನ್ನೊಂದು ನಮ್ ಕೈ ಹಿಡಿಯುತ್ತೆ, ನಮ್ಮ ಜೀವನ ಸಾಕ್ತತೆ. ಅದರಿಂದ ಸಮಗ್ರ ಕೃಷಿ ತರರೇ ನಾವು ಎಲ್ಲನೂ ಅಳವಡಿಸ್ತಾ ಇದೀವಿ. ಅಂದ್ರೆ ಕೃಷಿಕರು ಒಂದೇ ಬೆಳೆಗೆ ಸೀಮಿತವಾಗಿಲ್ಲದೆ ಈ ಕೃಷಿ ಬದುಕಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡ್ರೆ ಒಂದ್ ಬೆಳೆ ಕೈ ಹಿಡಿದಿದ್ರು ಇನ್ನೊಂದ್ ಬೆಳೆ ರೈತನ ಕೈ ಹಿಡಿಯುತ್ತೆ ಅಂತೀರ? ಹೌದು. ಈಗ ನಮ್ ಬೆಳೆಗಳಲ್ಲಿ ನಾನಾ ವಿಧ ಇದಾವೆ. ನಮ್ಗೆ ಅವಶ್ಯಕತೆ ಆಗಿರತಕ್ಕಂತ ಬೆಳೆಗಳನ್ನ ನಾವು ಇಲ್ಲಿ ಬೆಳ್ಕೊಳ್ಬೇಕು. ಆಹಾರಕ್ಕಾಗಿ ಬೆಳ್ಕೋಬೇಕು, ಮತ್ತೆ ಕಮರ್ಷಿಯಲ್ ಅವನ್ನು ಬಳ್ಕೋಬೇಕು. ಎಲ್ಲದಕ್ಕೂ ಉಪಯೋಗ ಆಗ್ತಕ್ಕಂಥದ್ದು ಮೊದಲು ನಮಗೆ ಆಹಾರ, ಆಮೇಲೆ ಕಮರ್ಷಿಯಲ್ ಆಗಿ ನಾವು ಬೆಳಿಲೇಬೇಕಾಗ್ತದೆ. ಯಾಕೆಂದ್ರೆ ಹಣದ ಅವಶ್ಯಕತೆನೂ ಇದೆ, ಅದಕ್ಕೂ ಸಹ ನಾವು ನೋಡ್ಕೊಂಡು ಮಾಡ್ಲೇಬೇಕಾಗ್ತದೆ. ನಮ್ಮ ಮನೆಗೆ ಎಷ್ಟು ಬೇಕು ಅಷ್ಟನ್ನ ನಾವು ಎಲ್ಲ ಸಿರಿಧಾನ್ಯಗಳಾಗಿರ್ಬೋದು, ಭತ್ತ ಆಗಿರ್ಬೋದು, ಇವೆಲ್ಲನೂ ಸಹ ನಾವು ಆಹಾರಕ್ಕೆ ಬೆಳ್ಕೊಂತೀವಿ. ರಾಗಿ, ಇವೆಲ್ಲ ಜೋಳ, ಇವೆಲ್ಲ ಬೆಳ್ಕೊಂತೀವಿ. ತೊಗರಿ ಬೆಳ್ಕೊಂತೀವಿ, ಹುರುಳಿ ಬೆಳ್ಕೊಂತೀವಿ. ಇವನ್ನೆಲ್ಲ ಬೆಳ್ಕೊಂಡು ಮನೆಗೆ ಆದ್ಮೇಲೆ ನಮ್ಗೆ ಹಣದ ಅವಶ್ಯಕತೆ ಇರೋದ್ರಿಂದ ಅವನ್ನು ನಾವು ಬೆಳೀತಲೇ ಇದೀವಿ. ನಿಮ್ದು ಎಷ್ಟು ಎಕರೆ ಜಮೀನು ಇದೆ? ನಮ್ದು 15 ಎಕರೆ ಜಮೀನು ಇದೆ. ಅದರಲ್ಲಿ ನಾವು 8-10 ಎಕರೆ ನಾವು ರೂಢಿಸಿಕೊಂಡಿದ್ವಿ. ಅದರಲ್ಲೇ ಎಲ್ಲ ಅಳವಡಿಸ್ಕೊಂತ ಒಂದೊಂದೇ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಳ್ತಾ ಇದ್ವಿ. 15 ಎಕರೆನು ಎಲ್ಲ ನೀರಾವರಿ ಪ್ರದೇಶನ ಅಥವಾ ಖುಷ್ಕಿ ಜಮೀನು ಇದೆಯಾ? ಇಲ್ಲ, ನೀರಾವರಿ 5 ಎಕರೆ ಇದೆ, ಇನ್ನಿದ್ದೆಲ್ಲ ಖುಷ್ಕಿ ಜಮೀನೇನೆ. ಅದರಲ್ಲಿ ಮಳೆಗಾಲದಲ್ಲಿ ಖುಷ್ಕಿ ಜಮೀನಿನಲ್ಲಿ ನಾವು ಶೇಂಗಾ, ತೊಗರಿ, ಹುರುಳಿ, ಜೋಳ, ಇದನ್ನ ಮೇವು ಪದಾರ್ಥಗಳನ್ನು ನಾವು ಬೆಳ್ಕೊಂತ ಇದೀವಿ. ನೀರಾವರಿನಲ್ಲಿ ಮುಂಚೆ ಎಲ್ಲ ರಾಗಿ ಬೆಳೀತಾ ಇದ್ವಿ, ಭತ್ತ ಬೆಳೀತಾ ಇದ್ವಿ, ಆಮೇಲೆ ಸಿರಿಧಾನ್ಯ ನವಣೆ, ಸಜ್ಜೆ, ಇವನ್ನೆಲ್ಲನೂ ಹಾಕೊಂತ ಇದ್ವಿ. ಸಜ್ಜೆ ದಿನ್ನೇ ಇಲ್ಲಿ ಹಾಕೊಂತಿದ್ವಿ, ನವಣೆ ಮಾತ್ರ ನೀರಾವರಿಲಿ ಹಾಕ್ತಿದ್ವಿ. ಆಮೇಲೆ ತೋಟಗಾರಿಕೆ ಬೆಳೆನು ಬೆಳೆದಕ್ಕಿಂತ ಮುಂಚೆ ನಾವು ಗೋಧಿನೂ ಸಹ ಬೆಳ್ಕೊಂತಿದ್ವಿ. ಮನೆ ಪೂರ್ತಿ ಎಷ್ಟು ಬೇಕೋ ಅಷ್ಟು ಗೋಧಿನೂ ಬೆಳಿತಿದ್ವಿ. ಆಮೇಲೆ ತರಕಾರಿನಲ್ಲಿ ಕೈ ತೋಟ ಟೈಪೆ ಎಲ್ಲ ನಾವು ಕೊತ್ತಂಬರಿ ಹಾಕೋದ್ರಲ್ಲಿ ಎಷ್ಟು ನಮೂನಿ, ಒಂದು 10 ಬೆಳೆಗಳನ್ನ ಅದರಲ್ಲಿ ಬದಿಗಳಲ್ಲಿ ಈರುಳ್ಳಿ ಅಂತೆ, ಆಮೇಲೆ ಬೆಳ್ಳುಳ್ಳಿ ಅಂತೆ, ಸೊಪ್ಪು ಕಾಯಿಪಲ್ಯದಂತೆ ಎಲ್ಲ ಸೊಪ್ಪು ತರಕಾರಿ ಎಲ್ಲನೂ ಅದರಲ್ಲೇ ಬೆಳ್ಕೊಂತ ಇದ್ವಿ. ಅದು ನಮಗೂ ನಾವು ಆಗಿ ನಮಗೆ ಬರ್ತಕ್ಕಂತ ಕೂಲಿಯವರು ಅವರು ಸಹ ಅದರಲ್ಲಿ ಕಿತ್ಕೊಂಡೋಗೋರು ಅಂತದನ್ನ ನಾವು ಅಲ್ಲಿ ಬೆಳೀತಾ ಇದ್ವಿ. ಅದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಇವತ್ತು ನಾವು ಎಂದು ಮಾರ್ಕೆಟ್ಗೆ ಹೋಗಿ ಸಂತೆಗಳಿಗೋಗಿ ನಾವು ತೊಂದರಲ್ಲ ಮೆಣಸಿನ ಗಿಡ. ಆದ್ರೂ ಮೆಣಸಿನ ಗಿಡ ಅಂದ್ರೆ ಹೆಂಗೆ ಟೈಪ್ ಮಾಡ್ತಿದ್ವಿ ಅಂದ್ರೆ ಮೆಣಸಿನ ಗಿಡ, ಅದ್ರಲ್ಲಿ ಬದನೆ ಗಿಡ, ಬೆಂಡೆ ಗಿಡ, ಗೋರಿ ಗಿಡ, ಮತ್ತೆ ಕುಂಬಳ ಗಿಡ, ಹೀರೆ ಗಿಡ, ಚಿಗಟೆ ಗಿಡ ಅಂತಂದು ಇವೆಲ್ಲೂ ಸುತ್ತ ಹಾಕೊಂಡ್ತಿದ್ವಿ. ಹಾಕೊಂಡು ಅದಕ್ಕೆ ಬೇಲಿ ಕಟ್ಟದಂಗೆ ಕಟ್ಬಿಟ್ಟು ಬಳ್ಳಿಗಳನ್ನ ನಂಟಿಸ್ತಿದ್ವಿ. ಒಳಗಡೆ ಮೆಣಸಿನ ಗಿಡ ಇರೋದು, ಬದನೆ ಗಿಡ ಇರೋದು, ಬೆಂಡೆ ಗಿಡ ಇರೋದು, ಇಂಥ ಟೊಮೆಟೊ ಎಲ್ಲನೂ ಅದರಲ್ಲಿ ಹಾಕೊಂತಿದ್ವಿ. ಅದು ಎಷ್ಟು ಚೆನ್ನಾಗಿ ನಮಗೆ ಕಾಂಪೌಂಡ್ ಒಂದು ಬೇಲಿ ಇದ್ದಂಗೆ ಇರ್ತಿತ್ತು. ನೋಡ್ಲಿಕ್ಕೂ ಬಹಳ ಕೈ ತೋಟ ಟೈಪ್ ಭಾರಿ ಚೆನ್ನಾಗಿರೋದು. ಇತ್ತೀಚೆಗೆ ಏನಂದ್ರೆ ರೈತರು ಕೂಡ ಪಟ್ಟಣಗಳಿಗೆ ನಗರಗಳಿಗೆ ಹೋಗ್ಬಿಟ್ಟು ಬ್ಯಾಗ್ಗಳು ಇಟ್ಕೊಂಡು ಹೋಗಿ ತರಕಾರಿ ತರೋಂತ ಪರಿಸ್ಥಿತಿ, ಮತ್ತೆ ಪ್ಯಾಕೆಟ್ ಹಾಲು ಕುಂಡ್ಕೊಂಡಂತ ಪರಿಸ್ಥಿತಿ ಇದೆ. ಅಂತದ್ರಲ್ಲಿ ನಾವು ಈ ತರ ನಮ್ಮ ಜಮೀನಲ್ಲೇ ನೀವು ಹೇಳ್ದಂಗೆ ಕೈ ತೋಟ ಟೈಪ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಬೇಕಾದಂತ ಎಲ್ಲ ಅವಶ್ಯಕ ತರಕಾರಿಗಳನ್ನ, ಅದು ರಾಸಾಯನಿಕದಿಂದ ಬೆಳೆದಂತಲ್ಲ, ಅದೇ ಕೊಟ್ಟಿಗೆ ಗೊಬ್ಬರ ಸಾವಯವ ಗೊಬ್ಬರ ಹಾಕಿ ಬೆಳೆದಂತದ್ದು ಆರೋಗ್ಯಕ್ಕೂ ಒಳ್ಳೇದು. ಈ ತರ ಒಂದು ಪದ್ಧತಿಗಳನ್ನ ಅಳವಡಿಸಿಕೊಂಡು ಹೆಚ್ಚು ಅನುಕೂಲ ಅಂತೀರ ರೈತರು? ಹೌದು. ಈಗ ನಮ್ ಕಸುಬೆ ಕೃಷಿ ಆಗಿರೋದ್ರಿಂದ ಅದಕ್ಕೆ ಹೈನುಗಾರಿಕೆನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಈಗ ಹಸುಗಳು, ಕುರಿಗಳು, ಮೇಕೆಗಳು ಇಂಥವನ್ನೆಲ್ಲ ನಾವು, ಕೋಳಿ ಇವನ್ನೆಲ್ಲ ನಾವು ಅಳವಡಿಸ್ಕೊಂಡಿರ್ತೀವಿ. ಅಂತದ್ರಲ್ಲಿ ಕೊಟ್ಟಿಗೆ ಗೊಬ್ಬರನೇ ಮುಖ್ಯವಾಗಿ ಸರಿಯಾಗಿ ಇರತಕ್ಕಂತ ಆಹಾರ. ನಾವು ರಾಸಾಯನಿಕ ಗೊಬ್ಬರವನ್ನ ಇತ್ತೀಚೆಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಅದನ್ನು ಬಳಸಿ ಎಷ್ಟು ಅಪಾಯಕಾರಿಯಾಗಿದೆ ಅಂತಂದ್ರೆ ಭೂಮಿ ಈಗ ಅದು ಹೇಳಬಾರದು. ಆ ರೀತಿ ರೋಗ ರುಜಿನಗಳಿಗೆ ಕಾರಣ ಆಗಿದೆ. ಅವನ್ನ ಮುಂಚೆ ನಾವು ಹೊಂಗೆ ಸೊಪ್ಪು ಅವನ್ನೆಲ್ಲ ಸರ್ಬ ಅಂತಂದು ಹಾಕ್ತಾ ಇದ್ವಿ ಗದ್ದೆಗಳಿಗೆ, ಎಲ್ಲ ಕೆಸರಿಗೆ ತುಳಿತಿದ್ವಿ. ಆ ತರ ತುಳಿದು ನಾವು ಗದ್ದೆ ಮಾಡಿಬಿಟ್ಟು ಭತ್ತ ಬೆಳಿತಿದ್ವಿ, ಅದು ಬಹಳ ಉತ್ಕೃಷ್ಟವಾಗಿರ್ತಿತ್ತು. ಆಮೇಲೆ ಕಮರ್ಷಿಯಲ್ ಆಗಿ ನಾವು ಹೊಗೆ ಸೊಪ್ಪು ಅಂತ ಬೆಳಿತಿದ್ವಿ. ಆ ಹೊಗೆ ಸೊಪ್ಪಿನಲ್ಲಿ ಅದು ಕಹಿ ನಿಕೋಟಿನ್ ಎಲೆಗಳು ಕಹಿ ಎಲೆ ಉದ್ರಿ ಎಲ್ಲ ಅದೇ ಗೊಬ್ಬರನೇ ಜಾಸ್ತಿ ಆಗ್ತಿತ್ತು, ಒಂದು ಬೆಳೆ ಅದರಲ್ಲೇ ಆಗೋಗ್ತಿತ್ತು. ಆ ತರ ನೆಲ ಫಲವತ್ತಾಗಿ ಬಹಳ ಚೆನ್ನಾಗಿರೋದು, ಯಾವ ರೋಗ ರುಜಿನಗಳೂ ಬರ್ತಿರ್ಲಿಲ್ಲ. ಅವತ್ತು ಇತ್ತೀಚೆಗೆ ರಾಸಾಯನಿಕ ಬಳಸಿ ಕೆಲವು ರೋಗಗಳಿಗೆ ತುತ್ತಾಗಿದೆ. ಆ ತರ ಬೆಳೆಯೋದ್ಕಿಂತ ಈಗ ನಮಗೂ ಎಲ್ಲ ಜನಗಳಿಗೂ ಅನುಭವ ಆಗಿದೆ ಒಂದು. ಈಗ ರಾಸಾಯನಿಕ ಬಳಸಿರಿ ಏನಾಗುತ್ತೆ, ಆಮೇಲೆ ಸಾವಯವ ಗೊಬ್ಬರ ಬೆಳೆಸಿರಿ ಏನಾಗುತ್ತೆ, ಮತ್ತೆ ಕೊಟ್ಟಿಗೆ ಗೊಬ್ಬರ ಎಲೆ ಹಸಿರೆಲೆ ಗೊಬ್ಬರ ಇವನ್ನ ಬೆಳೆಸೋದ್ರಿಂದ ಏನ್ ಆಗ್ತಾ ಇದೆ ಅಂತ ಈಗ ಪರಿಜ್ಞಾನ ಬರ್ತಾ ಐತೆ. ಎಲ್ಲರೂ ಈಗ ಇದಕ್ಕೆ ಒಲವಾಗಿ ಮತ್ತೆ ಹಿಂದಿನ ಪದ್ಧತಿನೇ ನಾವು ಅಜ್ಜಗಳು ಮಾಡಿರ್ತಕ್ಕಂತ ಏನು ಗೊಬ್ಬರ ಕೊಟ್ಟಿಗೆ ಗೊಬ್ಬರಗಳನ್ನ ಎಲೆಗಳನ್ನ ಹಸಿರು ಎಲೆಗಳನ್ನ ಇವನ್ನೆಲ್ಲ ಬೆಳೆಸ್ಬೇಕು, ಅದನ್ನ ಬಳಸಿರಿ. ಯಾಕೆಂದ್ರೆ ಹಿಂದೆ ನಮ್ಮ ಬದುಗಳಲ್ಲಿ ಎಲ್ಲ ಹೊಂಗೆ ಗಿಡ ಇತ್ತು, ಬೇವಿನ ಗಿಡ ಇತ್ತು, ಆಮೇಲೆ ಎಕ್ಕೆ ಗಿಡ ಇತ್ತು, ತಂಗಟೆ ಗಿಡ ಅಂತ ಇತ್ತು. ಕೆಲವು ಕಡೆ ಅವ್ರಕೆ ಗಿಡ ಅಂದ್ರೆ ನಾವು ತಂಗಟೆ ಗಿಡ ಅಂತೀವಿ. ಅದು ಬಹಳ ಉತ್ಕೃಷ್ಟವಾಗಿರ್ತಕ್ಕಂತ ಗೊಬ್ಬರ ಆಗ್ತಿತ್ತು. ಇವನ್ನೆಲ್ಲವನ್ನು ತೆಗಿಸ್ಬಿಟ್ಟು ಈಗೆಲ್ಲ ಬೇಲಿ ಎಲ್ಲ ನೀರಾವರಿ ನಾವು ಮಾಡ್ಲಿಕ್ಕೆ ಅಂತ ಹೋಗಿ ಗಿಡಗಳೆಲ್ಲ ಆಗಿ ಯಾವುದು ಹಸಿರೆಲೆ ಗೊಬ್ಬರ ಆಗಲಿ ಭೂಮಿಗೆ ಸೇರ್ತಾ ಇಲ್ಲ. ಇದು ಮಳೆ ಹದಾನು ನಿಲ್ತಾ ಇಲ್ಲ, ಮಳೆನೂ ಕಮ್ಮಿ ಆಯ್ತು. ಇದು ಎಲ್ಲ ಗಿಡ ಮರ ತೆಗೆದಿರೋದ್ರಿಂದಲೇ ಇವೆಲ್ಲ ಕಾರಣ ಆಗಿದ್ದು. ನಾವು ಮೊದಲು ಈಗ ಈ ಬದುಗಳಿಗೆ ಏನು ಹೊಂಗೆ ಗಿಡ ತಂಗಟೆ ಗಿಡ ಮತ್ತೆ ಬೇವಿನ ಗಿಡ ಇದ್ವೋ ಅವನ್ನ ನಾವು ಬೆಳೆಸ್ಕೊಂಡ್ರೆ ಅದ್ರ ಎಲೆ ಉದುರುತ್ತೆ ವರ್ಷನ, ಹೊಂಗೆ ಕಾಯಿ ಬಿಡ್ತತೆ, ಬೇವಿನ ಬೀಜ ಉದುರುತ್ತೆ. ಅದರಿಂದ ರೋಗಕ್ಕೆ ಅವಕಾಶ ನಾವು ಹೆಂಗೆ ನಾವು ಕಹಿ ತರಕಾರಿ ತಿಂತೀವಿ ಏನೋ ಆಗಲಕಾಯಿ ತಿಂದ್ರೆ ನಮ್ಮ ದೇಹಕ್ಕೆ ಒಳ್ಳೆಯದು, ಆಮೇಲೆ ತೊಂಡೆಕಾಯಿ ತಿಂದ್ರೆ ಏನು ಒಳ್ಳೆಯದು, ಆಮೇಲೆ ಬೇರೆ ಬೇರೆ ವಿಧವಾಗಿ ಇರತಕ್ಕಂಥ ತರಕಾರಿ ನಾವೇನು ತಿಂತೀವಿ, ಹಂಗೆ ಭೂಮಿಗೂ ಸಹ ಈ ಹಸಿರೆಲೆ ಗೊಬ್ಬರ ಅಂತಕ್ಕಂಥದ್ದು ಬೀಳ್ಬೇಕು. ಬಿದ್ದಾಗಲೇ ಭೂಮಿ ಫಲವತ್ತಾಗುತ್ತೆ, ಯಾವುದೇ ಕಾರಣಕ್ಕೂ ಅದ್ರ ಶಕ್ತಿಗೆ ಕಳ್ಕೊಳ್ಳಲ್ಲ. ಬರೀ ರಾಸಾಯನಿಕ ಗೊಬ್ಬರಗಳನ್ನೇ ನಾವು ಬಳಸಿದ್ರೆ ಭೂಮಿ ಬರೀ ಸುಣ್ಣ ಆದಂಗೆ ಆಗಿಬಿಟ್ಟು ಬೆಂಡಾಗಿ ಹೋಗ್ತದೆ. ಇದು ನಮ್ಮ ರೈತರು ಮೊದಲು ಅರ್ತ್ಕೋಬೇಕು. ಅರ್ತ್ಕೊಂಡ್ಬಿಟ್ಟು ಮೊದ್ಲು ಗಿಡಗಳನ್ನ ನಾವು ಬಾರ್ಡರ್ನಲ್ಲಿ ಬೆಳೆಸಿ ಬೇಲಿ ಹಾಕೋ ಬದಲು ಮೊದ್ಲು ಬೇಲಿಗೆಲ್ಲ ನಾವು ಕತ್ತಾಳಿ ಅಂತ ಹಾಕ್ತಿದ್ವಿ, ಆಮೇಲೆ ಬೇರೆ ಬೇರೆ ಗಿಡಗಳೆಲ್ಲ ಇರ್ತಿತ್ತು, ಅದು ಬೇಲಿನೂ ಆಗ್ತಿತ್ತು ನಮ್ಗೆ ಗೊಬ್ಬರನೂ ಆಗ್ತಿತ್ತು, ಅದು ಆಮೇಲೆ ಗಾಳಿ ರೋಗ ರುಜಿನಗಳನ್ನು ತಡಿತಿತ್ತು. ಈಗ ವೈಜ್ಞಾನಿಕವಾಗಿ ನಾವು ವಿಜ್ಞಾನಿಗಳು ಹೇಳದಂತೆ ನೆಟ್ ಹೌಸ್ ಅಂತೆ ಪರದೆಗಳಂತೆ ತಂತಿ ಬೇಲಿ ಅಂತೆ ಇವನ್ನೆಲ್ಲ ಅಳವಡಿಸೋದ್ರಿಂದ ನಮ್ಮ ಜಮೀನಿಗೆ ಅಪಾಯಕಾರಿ ಅಂತ ಅನ್ಸುತ್ತೆ ನಮಗೆ. ಅದನ್ನ ಬಿಟ್ಟು ಮೊದಲು ಏನು ಇದು ಕತ್ತಾಳಿ ಗಿಡ ಬೇರೆ ಗಿಡಗಳನ್ನೆಲ್ಲ ಏನೇನ್ ಬೇಲಿ ನಾವು ಪಕ್ಕಕ್ಕೆ ಬೆಳೀತಿದ್ವ ಅಂತವನ್ನೆಲ್ಲ ಹಾಕೊಂಡ್ರೆ ಅದ್ರ ಗೊಬ್ಬರನೇ ಎಷ್ಟೋ ಆಗ್ತೈತೆ, ಅದ್ರ ಫಲನು ಒಳ್ಳೆ ನಮ್ಮ ರೋಗ ರುಜಿನ ಇಲ್ದೇ ಇರ್ತಕ್ಕಂಥದ್ದಾಗುತ್ತೆ, ಆಮೇಲೆ ಬೇಲಿನೂ ಆಗುತ್ತೆ, ಇದು ನಮ್ಗೆ ಉಪಯೋಗ ಆಗಿರ್ತಕ್ಕಂಥದ್ದು, ಆಮೇಲೆ ಗಾಳಿನೂ ತಡೆಯುತ್ತೆ ಇದೆಲ್ಲ ಪಕ್ಕದಲ್ಲಿ ಹಾಕೋದ್ರಿಂದ. ಈ ತರ ಬೆಳೆ ನಮಗೆ ಅನುಕೂಲ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಈ ಸೈಡ್ ಅಲ್ಲಿ ನಾವು ಗಿಡ ಮರ ಬೆಳೆಸೋದ್ರಿಂದ ಪಕ್ಷಿಗಳು ಬಂದು ಅಲ್ಲಿ ಕೂತ್ಕೊಂತಾವ್, ಪಕ್ಷಿಗಳು ಅಲ್ಲಿ ಬಂದು ಅವು ಆಟ ಆಡ್ಕೊಂಡು ಅಲ್ಲಿ ಕೂತ್ಕೊಂಡು ನಮ್ಮ ಹೊಲದಲ್ಲಿರತಕ್ಕಂಥ ಕೀಟಗಳನ್ನೆಲ್ಲ ಹಿಡೀಲಿಕ್ಕೂ ಅನುಕೂಲ ಆಗ್ತೈತೆ. ಇದು ನಮಗೆ ಮುಖ್ಯವಾಗಿ ಇಂಥವನ್ನ ನಾವು ಕಂಡುಕೊಂಡು ನಾವು ಆ ಬೆಳೆಯನ್ನ ಬೆಳೆಯೋಕೆ ಅನುಕೂಲ ಮಾಡ್ಕೋಬೇಕು. ಮೊದಲು ನಾವು ಬಾರ್ಡರ್ನಲ್ಲಿ ಏನಿದೆ ನಮ್ಮ ಬದುವಿನ ಸುತ್ತ ಗಿಡಗಳನ್ನ ಎಲೆ ಉದುರತಕ್ಕಂತ ಹಸಿರೆಲೆ ಆಗ್ತಕ್ಕಂತ ಸರ್ವಾಗ್ತಕ್ಕಂಥ ಗಿಡಗಳನ್ನ ನಾವು ಬೆಳೆಸ್ಕೋಬೇಕು. ಅದು ಮುಖ್ಯವಾಗಿ ನಮಗೆ ಅರ್ಧ ಭಾಗ ಗೊಬ್ಬರ ಅದೇ ಹಾಕುತ್ತೆ, ಇನ್ನರ್ಧ ನಾವು ಕೊಟ್ಟಿಗೆ ಗೊಬ್ಬರದಿಂದ ಅವನ್ನೆಲ್ಲ ಬೆಳೆಸಿ ಹಾಕಂದ್ರೆ ಭೂಮಿನೂ ಉತ್ಕೃಷ್ಟವಾಗಿರುತ್ತೆ, ಬೆಳೆನೂ ಉಲ್ಸಾಗಿ ಬರುತ್ತೆ, ರೋಗ ರುಜಿನ ಇರಲ್ಲ. ಈ ತರ ನಾವು ಮಾಡ್ಕೊಳ್ಳೋದು ಅನುಕೂಲ ಅಂತ ನಮ್ಮ ಭಾವನೆ. ಈ ವರ್ಷ ಎಲ್ಲ ಏನೇನ್ ಬೆಳೆಗಳು ಬೆಳೆದ್ರಿ, ಅದೆಲ್ಲ ಯಾವ ರೀತಿ ಒಂದು ಫಲ ತಂದು ಕೊಡ್ತೆ ಅಂತ ಹೇಳ್ತೀರಾ? ಈ ಸಾರಿ ನಾವು ಶೇಂಗಾ ಹಾಕಿದ್ವಿ, ಶೇಂಗಾ ಮಳೆ ಸ್ವಲ್ಪ ಹೆಚ್ಚಾಗಾಯ್ತು, ಎಲ್ಲ ಕಿತ್ತು ಚೆನ್ನಾಗೂ ಬಂದಿತ್ತು ಶೇಂಗಾ. ಎಲ್ಲ ಕಿತ್ತಿನ ಮೇಲೆ ಮಳೆ ಬಂದು ಕೆಲವ್ರು ಪಾಪ ಕಡಲೆ ಗಿಡದ ಬಳ್ಳಿ, ಈ ಬಳ್ಳಿ ಏನಾಗ್ತಿದೆ ಅಂದ್ರೆ ನೆಂದು ಬಿಟ್ರೆ ಮುಗೀತು ಅದ್ರ ಕತೆ, ಕಾಯಿ ಒಂದು ಅಷ್ಟೇ ಕಪ್ಪಾಗ್ತತೆ, ರೇಟ್ ಸಿಗ್ಲಿಲ್ಲ. ಈ ಸರಿ ಆಗಿದ್ದು ಅದು ಚೆನ್ನಾಗಿ ಯಾರು ಮಳೆ ಸಿಗದಂಗೆ ಯಾರು ಬೆಳೆ ತೆಗೆದು ತಗೊಂಡಿದಾರ ಅಂತರಿಗೆ ರೇಟ್ ಸಿಕ್ಕಿದೆ ಶೇಂಗಾ. 7-7.5 ತನಕನೂ ಆಗಿದೆ, ಕಮ್ಮಿ ನೆಂದಿರೋದು ಏನೋ ಆಗಿದೆ ಅಂದ್ರೆ 5-5.5-4 ಈ ತರ ಆಗಿದಾವೆ. ಅದು ರೈತರಿಗೆ ಸ್ವಲ್ಪ ಹೊಡೆತ ಬಿತ್ತು. ಆಮೇಲೆ ನಾವು ಏನ್ ಮಾಡಿದ್ವಿ, ತೊಗರಿ ಹಾಕಿದ್ವಿ. ತೊಗರಿ ಹಾಕಿದಾಗ ಏನಾಯ್ತು ಅಂದ್ರೆ, ಮುಂಚೆ ಹೂವಾಗಿದ್ದಾಗ ಕಾವಲ್ಗೈದ್ ಬಿಟ್ಟು ಎಲ್ಲ ಇಬ್ಬನಿ ಹಿಮ ಬಂದು ಅದು ಉಳುಕ ಆಗೋಯ್ತು. ನಾವೇನ್ ಮಾಡಿದ್ವಿ, ಇನ್ನೇನು ಬೆಳೆ ಚೆನ್ನಾಗಿ ಆಗುತ್ತೆ ಅನ್ನೋ ನಿರೀಕ್ಷಣೆಯಲ್ಲಿ ಇದ್ದು ಕಡಿಗೆ ಈ ತರ ಯಾವ ಕಾವಲ್ಗೈತೋ ಆ ಸಂದರ್ಭದಲ್ಲಿ ಉಳುಕ ಆಗ್ಬಿಟ್ಟು ಎಲ್ಲ ಬೆಳೆ ಹೋಯ್ತು. ನಾವೇ ಹಂಗೆ ಬಿಟ್ವಿ. ಕೆಲವರು ಎಲ್ಲ ಕಟಾವ್ ಮಾಡಿ ಕುರಿಗೆ ಅಲ್ಲಿಗೆ ಮೇವಿಗೆ ಕೊಟ್ರು. ನಾವು ಹಂಗೆ ಬಿಟ್ಟಾಗ ಮತ್ತೆ ಪುನಃ ಎರಡನೇ ಬೀಡಾಗಿ ಹೂ ಬಹಳ ಚೆನ್ನಾಗಿ ಬಂದಿತ್ತು ತೊಗರಿದು. ಆ ಸಂದರ್ಭದಲ್ಲಿ ನಾವೇನ್ ಹಂಗೆ ಇರ್ಲಿ ನೋಡೋಣ ಅಂತಲೇ ಕೈ ಬಿಟ್ವಿ. ಅಲ್ಲಿ ಎಲ್ಲ ಕೊಯ್ದು ಹಾಕ್ಬೇಕು, ದನಿಗೆ ಬಿಡ್ಬೇಕು ಅಂತಿದ್ವಿ. ನೋಡೋಣ ಹೂವ ಚೆನ್ನಾಗಿದೆ ಅಂತ ಬಿಟ್ಟಾಗ ಆ ಎರಡನೇ ಟೈಮಲ್ಲಿ ಕಾಳು ಚೆನ್ನಾಗಾಯ್ತು. ಅದರಿಂದ ಅದು ಆದ್ಮೇಲೆ ನಾವು ಸ್ವಲ್ಪ ತರಕಾರಿಗೆ ಅಂತಂದು ಅವರೇ ಗಿಡ ಹಾಕಿದ್ವಿ, ಅದು ಚೆನ್ನಾಗಾಗಿದೆ. ಅಲ್ಲಿಂದ ಇದು ಸೆಪ್ಪೆ ಎಲ್ಲ ಹಾಕಿದ್ವಿ, ಜೋಳ ಅದು ಆಯ್ತು. ಅದು ಪಕ್ಷಿಗಳು ತಿಂತವೆ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲರು ಕಾಳುಗಳನ್ನ ಜೋಳ ನವಣೆ ಸಜ್ಜೆ ಕೈ ಬಿಟ್ಬಿಟ್ಟಿದ್ರೆ ಇದು ಏನು ನಮ್ಮ ಮೂರ್ಖತನ ಅಂದ್ರೆ, ಯಾವಾಗ ಪಕ್ಷಿಗಳಿಗೆ ಏನು ಆಹಾರ ಸಿಗದಂಗ್ ಮಾಡಿಬಿಟ್ಟಿವೋ ಇದು ಅಪಾಯಕಾರಿಗೆ ತನಕ ಬಂದ್ಬಿಡ್ತು. ಈಗ ಏನೇ ಹಾಕಿದ್ರು ಬಿಡೋದಿಲ್ಲ, ಎಲ್ಲ ಬಂದು ಪಕ್ಷಿಗಳಿಗೆ ಆಹಾರ ಇಲ್ಲ, ಎಲ್ಲ ಕೊಕ್ಕಿ ತಿಂದು ಹೋಗ್ತಿದ್ದಾವೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಬಾರ್ಡ್ರಿಗೆ ಆಗ್ಲಿ ಮಧ್ಯದಾಗ ಆಗ್ಲಿ ಇಂಟರ್ ಕ್ರಾಪ್ ಎಲ್ಲ ಒಂದೊಂದು ಗಿಡಗಳು, ನಾವು ಕಾಳು ಬೆಳೀತಕ್ಕಂತ ಗಿಡ ನಾವು ಹಾಕಿದ್ರೆ ನವಣೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಕೊರಲೆ ಆಗಿರ್ಬೋದು, ಇಂಥವನ್ನ ಕೆಲವೊಂದು ಬಾರ್ಡ್ರಿನಾಗ ಹಾಕಬೇಕು. ಹಾಕೊಂಡ್ರೆ ಪಕ್ಷಿನು ಬರ್ತವೆ, ಅವು ಪಾಪ ಅವಕ್ಕೂ ಮೇವು ಅವಕ್ಕೇನು ಕೈರಲ್ಲ, ನಾವು ಬೆಳೆದಿದ್ದೆ ರೈತ ಬೆಳೆದಿದ್ದೆ ಅವು ತಿನ್ಬೇಕು. ಅದಕ್ಕೆ ಸಕಲ ಜೀವರಾಶಿಗೂ ರೈತನೇ ಮಾಡಿ ಆ ಕಾಳು ದಾನಿ ಪ್ರಕೃತಿಯಿಂದ ತಗೋಬೇಕು, ಪಡಿಬೇಕು. ಎಲ್ಲವೂ ಜೀವರಾಶಿ ಉಳಿಸ್ಕೋಬೇಕು. ಅವನ್ನು ಉಳಿಸ್ಕೋಬೇಕು ಅಂದ್ರೆ ನಾವು ಯಾವುದೇ ಫಸಲಿನಲ್ಲಿ ಆಗ್ಲಿ ಬೇರೆ ಒಂದ್ ಸ್ವಲ್ಪ ನಾವು ಗಿಡ ಹಾಕಿದ್ರೆ ಅವು ಪಕ್ಷಿನೂ ತಿಂದೋಗ್ಲಿ. ಈಗ ನಾವು ಅದಕ್ಕೇನಾಗ್ತದೆ, ಸೂರ್ಯಕಾಂತಿ ಹಾಕ್ತಿವಿ, ಆ ಗಿಣಿಗಳು ಬಿಡಲ್ಲ. ಹಣ್ಣು ಹಂಪಲು ಗಿಡಗಳು ಇದ್ರೆ ಅವು ತಿಂದೋಗ್ತವೆ. ಈಗ ಪಕ್ಷಿಗಳಿಗೆ ಆಹಾರ ನಾವು ಬದುಕಿಸುತ್ತ ಸ್ವಲ್ಪ ಬೆಳ್ಕೊಳ್ಳೋದು ಹೆಚ್ಚು ಅನುಕೂಲ ಅಂತೀರಾ? ಹೌದು, ಈಗ ನಾವೇ ತಿನ್ನೋದೇ ಮುಖ್ಯ ಅಲ್ಲ, ಪಕ್ಷಿಗಳೂ ಸಹ ಇದ್ದಾವಲ್ಲ ಜೀವಂತವಾಗಿ, ಅವು ಸಹ ಇದ್ರೆ ನಮ್ಗೆ ಎಲ್ಲ ಚಂದಲ್ಲ. ಅದಕ್ಕೆ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಆಹಾರಕ್ಕೆ ಅವಕ್ಕೂ ಅಂತ ಅನುಕೂಲ ಮಾಡಿಕೊಟ್ರೆ ಅವು ಸಹ ಜೀವನ ಮಾಡ್ತವೆ, ನಮಗೂ ಅನುಕೂಲ ಆಗುತ್ತೆ, ನಮಗೂ ಅವು ಉಪಕಾರ ಮಾಡ್ತಾವ. ಜಮೀನ್ ಸುತ್ತ ಅಲ್ಲೊಂದ್ ಸ್ವಲ್ಪ ಅಲ್ಲೊಂದ್ ಸ್ವಲ್ಪ ನೀರು ಒಂದು ಯಾವ್ದನ್ನ ಬಾಟ್ಲ ಅಲ್ಲಿ ನೀರನ್ನ ಈಗೆಲ್ಲ ಡ್ರಿಪ್ ಅಲ್ಲಿ ಬಿಡೋದ್ರಿಂದ ಅಲ್ಲೊಂದ್ ತೊಟ್ಟಿಗಳು ಅದು ಬಾಟ್ಲಲ್ಲೋ ಅಥವಾ ಒಂದು ಏನಾದ್ರು ಒಂದು ಮಡಿಕೆ ಅಂತ ಟಬ್ಬು ಅಂತವೆಲ್ಲ ಇಟ್ಬಿಟ್ಟು ಅಲ್ಲದಲ್ಲೇ ನೀರಿಟ್ರೆ ಅವು ಸಹ ನೀರು ಕುಡಿತವೆ. ಬೇಸಿಗೆ ಕಾಲ ಮಳೆಗಾಲ ಆದ್ರೆ ಎಲ್ಲ ಕೆರೆ ಕಟ್ಟೆ ಎಲ್ಲ ಕುಡಿತವೆ. ಅದರಿಂದ ಅವಕ್ಕೂ ಸ್ವಲ್ಪ ನಾವು ಕರಡೆ ತೋರಿಸ್ಬೇಕಾಗ್ತದೆ. ನಾವೇ ನಾವು ಸ್ವಾರ್ಥಿಗಳಾಗಬಾರ್ದು, ನಿಸ್ವಾರ್ಥಿಗಳಾಗಿ ನಾವು ಸಹ ರೈತರು ಮಾಡ್ಕೋಬೇಕು ಅಂತ ನಾನು ತಿಳಿಸ್ತಾ ಇದ್ದೆ. ನಿಮ್ಮ ನೀರಾವರಿ ಪ್ರದೇಶದಲ್ಲಿ ಏನಾದ್ರೂ ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರ? ತೋಟಗಾರಿಕೆ ಎಲ್ಲ ಮಾಡಿದೀವಿ, ಅಡಿಕೆ ಹಾಕಿದ್ವಿ, ತೆಂಗು ಬಾಳೆನು ಇದೆ, ಇವನ್ನೆಲ್ಲ ಮಾಡ್ಕೊಂಡು ಬೆಳೀತಾ ಇದ್ವಿ. ಬೆಳ್ಕೊಂಡು ಅವು ಸಹ ನಮ್ಗೆ ಸಮಗ್ರ ಕೃಷಿ ಅನ್ನೋದ್ರ ಬಗ್ಗೆ ಎಲ್ಲವನ್ನು ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಸೆಡೆ ಹಾಕೊಂಡಿದ್ವಿ, ದನಗಳಿಗೆ ಉಪಯೋಗ ಆಗ್ತದೆ. ಆಮೇಲೆ ಹೆಚ್ಚಾಗಿದ್ರೆ ನಾವು ಕುರಿಗಳವರಿಗೆ ಕೊಟ್ರೆ ಅದು ದುಡ್ಡು ಆಗ್ತದೆ. ಇಷ್ಟೆಲ್ಲ ನಾವು ಬೆಳ್ಕೊಂಡಿದ್ವಿ. ಆದ್ರೆ ರಾಗಿನೂ ಸಹ ನಮ್ಮ ಆಹಾರ ಮುಖ್ಯ ಅಲ್ಲ, ನಮಗೆ ರಾಗಿನೂ ಸಹ ಬೆಳ್ಕೋಬೇಕು. ಈಗೆಲ್ಲ ಈ ಟೈಮಲ್ಲಿ ರಾಗಿ ಒಳ್ಳೆ ಉತ್ಕೃಷ್ಟ ಬರುತ್ತೆ. ರಾಗಿ ಅಲ್ಲಿ ಎಷ್ಟು ವರ್ಷದಿಂದ ಬೆಳೀತಿದ್ರು ರಾಗಿನ? ರಾಗಿ ಮುಂಚೆಯಿಂದಲೂ ಬೆಳಿತೀವಿ. ನಾವು ಈಗೇನ್ ಮಾಡ್ತಿದ್ವಿ ಅಂದ್ರೆ, ರಾಗಿ ಹೆಚ್ಚಾದಾಗ ನಾವು ಒಂದ್ ವರ್ಷ ಕಬ್ಬಿ ಇಡ್ತೀವಿ, ಇನ್ನೊಂದ್ ವರ್ಷದಲ್ಲಿ ಮತ್ತೆ ಪ್ರಾರಂಭ ಮಾಡ್ತೀವಿ. ರಾಗಿ ಬೆಳೆಯೋದನ್ನು ಬಹಳ ಇದು ಯಾವ ತರ ಬೆಳಿಬೇಕು ಅಂತ ಒಂದು ನಮ್ಮ ರೈತರ ಅನುಭವ. ಮೊದಲು ಬೆಳೀತಕ್ಕಂಥದ್ಕೂ ಈಗ ಬೆಳೆಯೋದಕ್ಕೂ ಬಹಳ ವ್ಯತ್ಯಾಸ, ಯಾಕಂದ್ರೆ ಕೂಲಿ ಹೆಚ್ಚು ಕಮ್ಮಿ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಇತ್ತೀಚೆಗೆ ಈ ಕೂಲಿ ಜಾಸ್ತಿ ಆಗಿರೋದ್ರಿಂದ ನಾವು ಈ ಕೂಲಿ ಇಡೋ ಬದಲು ರಾಗಿನ ಕೊಂಡ್ಕೊಂಡ್ರೆ ಬೆಸ್ಟ್ ಅನ್ನೋ ಸ್ಥಿತಿಗೆ ಬಂದೋಗ್ಬಿಡ್ತಾರೆ. ಹೌದು, ಆ ತರ ಆಗಿದೆ. ಮೊದಲು ಅಂದ್ರೆ ನಾವೆಲ್ಲ ಹದ ಮಾಡಿ ಮಡಿಗಳು ಕಟ್ಟಿ ಕಾಲುವೆಗಳು ಮಾಡಿ ನೀರು ಹಾಯಿಸ್ತಾ ಇದ್ವಿ. ಆಮೇಲೆ ಕಳೆ ತೆಗಿಸ್ತಾ ಇದ್ವಿ, ಎತ್ತಿನಲ್ಲಿ ಹಲ್ಲು ಅಂತ ಹೊಡೆಸ್ಬಿಟ್ಟು ಕಳೆ ತೆಗಿಸ್ಲಿಕ್ಕೆ ಒಂದು ಅನುಕೂಲ ಮಾಡಿ ಇಟ್ಟು ನಾವು ಮಾಡಿದ್ವಿ. ಬಹಳ ಚೆನ್ನಾಗಿ ಬರ್ತಿತ್ತು ಅದು. ಆಮೇಲೆ ತೆನೆನೆ ಕಟಾವ್ ಮಾಡ್ತಿದ್ವಿ, ಈ ತರ ಯಾವ ಇದಕ್ಕೂ ಏನ್ ರೋಗ ಬರ್ತಿರ್ಲಿಲ್ಲ. ಇತ್ತೀಚೆಗೆ ಕೆಲವೊಂದು ರಾಸಾಯನಿಕ ಬಳಸಿ ರೋಗಗಳು ಕೆಲವು ಶುರು ಆಗಿದಾವೆ, ಅದನ್ನ ನಾವೆಲ್ಲ ಅನ್ವರ್ಸ್ಕೊಂಡು ಆದಷ್ಟು ಏನ್ ಜಾಸ್ತಿ ಬರಲ್ಲ, ಸ್ವಲ್ಪ ಸ್ವಲ್ಪ ಬಂದಾಗ ಬೇಗ ನೋಡ್ಕೊಂಡು ನಾವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗ ಏನಾಗಿದೆ ಅಂದ್ರೆ ಬೆಳೆಯೋದು ಸುಲಭನ ಇದೆ, ಬಹಳ ಅನುಕೂಲ ರೀತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಬೆಳೀತಕ್ಕಂತ ವಿಧಾನಗಳನ್ನು ಮಾಡ್ಕೊಂಡಿದ್ದಾರೆ ರೈತರು. ಈಗ ನಮ್ಮ ರೈತರು ಈ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಬೆಳೆಯಂತ ರಾಗಿ ಬೆಳೆ ವಿಧಾನ ಅಂದ್ರೆ ಯಾವ ರೀತಿ ಮಾಡಬಹುದು ಅಂತೀರ? ಅಂದ್ರೆ ಮೊದಲು ನಾಟಿ ಮಾಡ್ತಿದ್ವಲ್ಲ, ಅದು ಕೂಲಿ ಕಡಿಮೆ ಆಗ್ಬೇಕು ಅಂದ್ರೆ ಉಳುಮೆ ಮಾಡಿಬಿಟ್ಟು ಅದರಲ್ಲಿ ಐದಾರು ನಮೂನಿ ಇದೆ. ಬೀಜ ಚೆಲ್ತೀವಿ, ಬೀಜ ಚೆಲ್ಲಿ ಬಿತ್ತನೆ ಮಾಡ್ತೀವಿ. ಆಮೇಲೆ ಅದರಲ್ಲಿ ಹುಟ್ಟಿರ್ತಕ್ಕಂಥ ನಾಟಿ ಮಾಡೋದ್ರ ಬದಲು ಈಗ ಏನು ನಾವು ಅದರಲ್ಲಿ ಪದ್ಧತಿ ಅಳವಡಿಸ್ತೀವ ಸಿಗ್ತವೋ ಅದಕ್ಕೆ ಅನುಗುಣವಾಗಿ ನಾವು ಮಾಡಬೇಕಾಗ. ನಂತರ ಬಿತ್ತನೆ ಮಾಡಿ ಬೆಳೀತಾ ಇದ್ರು. ಈಗ ಏನಾಗಿದೆ, ಬಿತ್ತನೆ ಮಾಡೋದಕ್ಕೂ ಎತ್ತುಗಳು ಇಲ್ಲದ ಅಂತವ್ರು ಏನ್ ಮಾಡ್ತಾರೆ, ಟ್ರ್ಯಾಕ್ಟರಿಯಲ್ಲಿ ಓಡಿಸ್ತಾರೆ. ಈಗ ಬೀಜ ಚೆಲ್ಲ ತೆಳುಪಾಗಿ ಚೆಲ್ಲಿಬಿಟ್ಟು ಅದಕ್ಕೇನೆ ಕುಂಟೆ ಹೊಡೆದು ಬಿಟ್ಬಿಟ್ಟು ಸಿಂಕ್ಲೇರ್ ಆಗ್ತಾರೆ. ಒಂದೊಂದು ವಿಧ ಅಲ್ಲ ಇದು, ರೈತನ ಟ್ಯಾಲೆಂಟ್, ಅವ್ರ ಭೂಮಿ, ಅದನ್ನ ನೋಡ್ಕೊಂಡು ಬಿತ್ತನೆ ಮಾಡಿದ್ರೆ ಹೆಂಗೆ, ಚೆಲ್ಲಿದ್ರೆ ಹೆಂಗೆ, ನಾಟಿ ಮಾಡಿದ್ರೆ ಹೆಂಗೆ ಅಂತಕ್ಕಂಥದ್ನ ನಾವು ಅದನ್ನ ಮಿತವಾಗಿ ಬಳಸ್ಕೋಬೇಕು. ನೀರನ್ನು ಕಮ್ಮಿ ಖರ್ಚಲ್ಲೇ ಮಾಡ್ಕೋಬಹುದು, ಏನ್ ಯಥೇಚ್ಛವಾಗಿ ನೀರನ್ನು ಬೇಕಾಗಿಲ್ಲ. ಆ ವಿಧವಾಗಿ ನಾವು ರಾಗಿಯನ್ನ ಬೆಳಿಬೇಕಾಗುತ್ತೆ. ರಾಗಿ ಬೆಳೆದ ಮೇಲೆ ಏನಾಗ್ತೈತೆ ಅಂದ್ರೆ, ಮೊದಲು ಹಿಂದಿನವರು ಕೊಯ್ದು ಬಿಟ್ಟು ತೆನೆನೆ ಅದನ್ನ ಒಂದ್ ಕಡೆ ಒಟ್ಟವ್ರು, ಮುಗ್ಗೊಟ್ಟವ್ರು ಒಟ್ಬಿಟ್ಟು ಅದು ಹದ ಆಗ್ಲಿ ಅಂತ ಕಾವಲ್ಲಿ ಕಾವು ಬೀಳ್ಬೇಕು ಅಂತ. ಈಗಿನವ್ರು ಏನ್ ಮಾಡ್ತಾರೆ, ಕೊಯ್ದು ಬಿಟ್ಟು ಆಗ್ಲೇನೆ ಮಿಷಿನ್ಗೆ ಹಾಕ್ಬಿಡ್ತಾರೆ. ಮೊದಲು ಹದ ಮಾಡಲ್ಲ, ಹದ ಮಾಡೋದ್ರಿಂದ ಅದರ ಟೆಂಪರ್ ಕಳ್ಕೊಂಡು ಹೋಗ್ತದೆ, ಅದ್ರಲ್ಲಿ ಏನು ಅಂಶ ಇರೋದಿಲ್ಲ. ಅದರಿಂದ ಹದ ಮಾಡೋದನ್ನ ನಾವು ಕಲಿಬೇಕು. ಅದನ್ನ ಒಂದು ದಿನ ಮುಗ್ಗು ಹಾಕ್ಬೇಕು, ಮುಗ್ಗು ಹಾಕಿ ಎರಡನೇ ದಿನ ಒಣಗಿಸಿ. ಮೊದಲೆಲ್ಲ ರೋಣಗಲ್ಲು ಅಂತ ಎತ್ತು ಕಟ್ಟಿ ಹೊಡೆಯೋರು, ಅದರಲ್ಲಿ ಕಾಳೆಲ್ಲ ಉದುರಿಸಿ ತೂರ್ಕೊಂಡು ಏನೋ ಮಾಡ್ತಿದ್ರು. ಈಗ ಅದೆಲ್ಲ ಕೈ ಬಿಟ್ಟಿದ್ದಾರೆ, ಬಿಟ್ಬಿಟ್ಟು ಈಗೆಲ್ಲ ಮಿಷಿನ್ ಬಂದಿದ್ದಾವೆ, ಮಿಷಿನ್ಗೆ ಹಾಕ್ತಾರೆ. ಇದು ನಮ್ಮ ಒಂದು ಅನುಭವ. ಇವು ನಮ್ಗೆ ಹೆಚ್ಚಾಗಿ ತಿನ್ನ ನಾವೇನು ಅಷ್ಟು ತಿನ್ನಕ್ಕಾಗಲ್ಲ, ನಾವು ಎಲ್ಲ ಕೊಡ್ಲೇಬೇಕು, ಮಾರ್ಲೇಬೇಕಾಗುತ್ತೆ. ಅದರಲ್ಲೂ ನಮಗೆ ಲಾಭದಾಯಕ ಆಗಿರುತ್ತೆ. ಅದರಿಂದ ನಾವು ಹೈನುಗಾರಿಕೆನೂ ಮಾಡ್ಕೋಬೇಕು, ಕೃಷಿನೂ ಮಾಡ್ಕೋಬೇಕು. ಹೈನುಗಾರಿಕೆ ಇದ್ರೆ ಕೃಷಿ, ಕೃಷಿ ಇದ್ರೆ ಹೈನುಗಾರಿಕೆ, ಇವೆರಡು ಎರಡು ನಾಣ್ಯದ ಒಂದು ಮುಖ ಇದ್ದಂಗೆ. ನಾವು ಎರಡನ್ನೂ ನೋಡ್ಕೊಂಡೇ ಮಾಡ್ಬೇಕು, ಒಂದು ಬಿಟ್ಟು ಒಂದು ಮಾಡಕ್ ಆಗೋದೇ ಇಲ್ಲ. ಅದರಿಂದ ಅದೇ ಕೃಷಿ ಅನ್ಸೋದು. ಕೃಷಿ ಅಂದ್ರೆ ಅಷ್ಟೇ, ಖುಷಿಯಾಗಿ ಪ್ರಾಣಿಗಳು ಇರಬೇಕು, ಪಕ್ಷಿಗಳು ಇರಬೇಕು. ನಾವು ಜೀವಂತವಾಗಿ ನಾವು ಭೂಮಿಯನ್ನ ನಂಬಿ ಫಸಲನ್ನು ತೆಗೆದು ಅದರಿಂದ ಉತ್ಪಾದನೆಯನ್ನು ನಾವು ಮಾಡಬೇಕು. ನಮ್ಮ ರೈತ ಅಂದ್ರೆ ಅದೇ ಕೆಲಸ, ದೇಶದ ಒಂದು ಬೆನ್ನೆಲುಬಾಗಿರ್ತಕ್ಕಂಥದ್ದು. ಅದರಿಂದ ನಾವು ಕೃಷಿ ಮಾಡಲೇಬೇಕು. ನಮ್ಮ ದೇಶದಲ್ಲಿ ಕೃಷಿನೇ ಮುಕ್ಕಾಲು ಭಾಗ ಕೃಷಿ ಪ್ರದೇಶ ಅಂತಲೇ ನಾವು ಹೇಳ್ಬೋದು. ವೆಂಕಟಸ್ವಾಮಿ ಅವರು, ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಸಂಪರ್ಕ ನಾವು ಮಾಡಬಹುದಂದ್ರೆ ನಮ್ಮಲ್ಲಿ ನಂಬರ್ ಇದೆ, ಫೋನ್ ನಂಬರ್, ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಫೋನ್ ನಂಬರ್ ಹೇಳ್ರಿ. 7975737137. ರೈತ ಬಾಂಧವರೇ, ಹರಿಯಬ್ಬೆಪಾಳ್ಯದ ಪ್ರಗತಿಪರ ಕೃಷಿಕರಾದ ವೆಂಕಟಸ್ವಾಮಿ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7977531317. ಬಹಳ ಸಂತೋಷ ವೆಂಕಟಸ್ವಾಮಿ ಅವರೇ, ಇದುವರೆಗೂ ನಿಮ್ಮ ಈ ಸಮಗ್ರ ಕೃಷಿ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಹರಿಯಬ್ಬೆಪಾಳ್ಯ ಗ್ರಾಮದ ಕೃಷಿಕ ಎಚ್ ಕೆ ವೆಂಕಟಸ್ವಾಮಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಕೇಳಿದ್ರಿ, ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ 7:10 7:25 ಆಪರೇಷನ್ ಸಿಂಧೂರ್ ಕಾರ್ಯಕ್ರಮದಲ್ಲಿ ಸುರ್ಖಿಯೊಮ್ಮೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಿ ಕೇಳೋಣ. Thank you. ಹರ್ಷಂಜನ್. नमस्कार. ऑपरेशन सिंदूर. जी हां, भारत ने आतंकवाद के खिलाफ एक बड़ी कार्रवाई करते हुए कल रात 1 बजे से 2 बजे के बीच में पाकिस्तान में घुसकर आतंकवादियों के 9 ठिकानों को निशाना बनाया और आतंकवादियों को प्रशिक्षण देने वाले शिविरों को नष्ट करते समय भारतीय सशस्त्र बलों ने बड़ी ही सटीकता, सतर्कता और संवेदनशीलता के साथ काम किया है और ये भारत के लिए एक तरीके से कहें तो गर्व का भी पल है और ये पूरी दुनिया को भारत ने ये संदेश दिया है कि आतंकवाद के खिलाफ चाहे जिस हद तक जाना पड़े हम जाएंगे और पूरे आतंकवाद को खत्म करेंगे. इस पूरे विषय पर चर्चा करने के लिए, भारत की कार्रवाई पर चर्चा करने के लिए, ऑपरेशन सिंदूर पर चर्चा करने के लिए दो बेहद खास मेहमान हमारे साथ जुड़े हुए हैं. एमपी नाथनियल साहब हैं, आईजी पुलिस, रिटायर्ड सीआरपीएफ के थे. बहुत बहुत स्वागत आपका. थैंक यू. और साथ ही हमारे साथ डीपी श्रीवास्तव साहब जुड़े हुए हैं, फॉर्मर एम्बेसडर, कई देशों में रहे और खास तौर पर पाकिस्तान के बारे में इनको बेहद गहरी जानकारी है, बहुत क्लोजली वॉच किया है और पुस्तकें भी लिखी हैं पाकिस्तान को लेकर. आप दोनों मेहमानों का बहुत बहुत अनेक अनेक स्वागत है. और सबसे पहले हम एमपी नाथनैल साहब आपसे ही शुरू करना चाहेंगे. भारत ने जिस प्रेसिजन के साथ, जिस सतर्कता के साथ 9 ठिकानों पर आतंकवादियों के हमले किए, लेकिन अपनी जो देश की सोच है, देश की जो परंपरा रही है, इस बात का भी ख्याल रखा कि कहीं भी कोई आम नागरिक को नुकसान न पहुंचे, कहीं उनके सैनिक ठिकानों को निशाना नहीं बनाया गया. कैसे किया गया ये ऑपरेशन, इतनी सटीकता कहें, सतर्कता कहें और साथ में संवेदनशीलता भी कहें? इसमें कोई शक नहीं है कि इसमें जो इंटेलिजेंस था वो बहुत बढ़िया इंटेलिजेंस था. पिन पॉइंट हमारे पास इंफॉर्मेशन आ गया था कि कहां कहां इनके ठिकाने हैं पाकिस्तान के अंदर, क्योंकि इन चीज़ें ठिकानों के बारे में पूरा हमारे पास ये खबर थी. इसके वजह से उन्हीं ठिकानों को टारगेट किया गया और जैसे ही हमला किया सारे 9 ठिकानों पे, तो वो पाकिस्तानी भी इससे चकित रह गए. उन्होंने सोचा नहीं होगा कि इस तरीके से 9 जगह ठिकानों पे इकट्ठे ही हमला कर दिया जाएगा और इतना नुकसान पहुंचा दिया जाएगा. इससे पहले ये था कि सोच रहे थे कि शायद वॉर होगा या इस तरीके का कोई प्रॉब्लम हो सकता है बाद में, लेकिन जिस तरीके से एक सरप्राइज एलिमेंट लेके जिस तरीके से इन्होंने एक्शन किया हमारे सेनाओं ने, ये बहुत ही कमेंडेबल है, बहुत ही प्रशंसनीय कार्य किया हुआ है. और सबसे बढ़िया ये है कि कोलैटरल डैमेज इसमें कोई नहीं हुआ. इसमें कोलैटरल डैमेज अगर हो जाता तो शायद थोड़ा सा परेशानी होती हमारे लिए, लेकिन जो क्योंकि कोलैटरल डैमेज को हुआ नहीं, इससे जो है ग्लोबल इमेज हमारे देश का काफ़ी बढ़ गया है और सबको पता है कि इन्होंने पहले हमारे 26 लोगों को मारा है, तो उसके बदले में बिल्कुल हमने सही एक्शन लिया है और बिल्कुल पिन पॉइंट इन्फॉर्मेशन के आधार पे वहीं पे अटैक किया जहां पर जरूरी था, जहां पर टेररिस्ट के ठिकाने थे, जहां पर टेररिस्ट को ट्रेनिंग दिया जा रहा था, उनको इंडॉक्ट्रिनेट किया जा रहा था, वहाँ इक्विप किया जा रहा था और उसके बाद उनको हमारे यहाँ भेज देते थे. बिल्कुल, आपने ग्लोबल सपोर्ट की बात की, इस बारे में हम बात करेंगे श्रीवास्तव साहब से, लेकिन उसके पहले मैं ये बता दूं कि रक्षा मंत्री राजनाथ सिंह जी ने कहा है कि भारत ने ऑपरेशन सिंदूर से अपने जवाबी कार्रवाई के अधिकार का प्रयोग किया है और ये कार्रवाई बहुत ही सोच विचार के बाद बेहद संतुलित तरीके से की गई है. आइए सुनते हैं रक्षा मंत्री ने क्या कहा. हमारी सेनाओं ने ऑपरेशन सिंदूर लॉन्च करके पहले की तरह ही इस बार भी आतंकियों को ट्रेनिंग देने वाले कैंप्स को तबाह करके करारा जवाब दिया है. भारत ने अपनी सरजमी पर हुए हमले का जवाब देने के लिए अपने राइट टू रेस्पॉन्ड का इस्तेमाल किया है और हमारी यह कार्रवाई बेहद सोच समझकर सहे हुए तरीके से की गई है. आतंकियों के हौसले पस्त करने के उद्देश्य से यह कार्रवाई महज उनके कैंप्स और इंफ्रास्ट्रक्चर तक ही सीमित रखी गई है. श्रीवास्तव साहब, इसमें हम ग्लोबल सपोर्ट की बात कर रहे हैं, लगभग सभी बड़े देशों ने और तमाम देशों ने भारत को इस मामले में एक तरीके से अपना समर्थन दिया है, आतंकवाद के खिलाफ सब एक हैं। क्या होता है ऐसे ऐसी स्थिति में जब कोई देश कहीं आतंकवादियों के ठिकाने को नष्ट करने के लिए वहां घुसकर अगर कोई कार्रवाई करता है संतुलित तरीके से, तो ऐसे में ग्लोबल कम्युनिटी को, दूसरे नेशंस को साथ रखने के लिए कैसे काम किया जाता है? क्या कोई ब्रीफिंग होती है यूएन सिक्योरिटी काउंसिल में या दूसरे देशों को? देखिए, अगर हम आपको एक उदाहरण दें, आज से करीब 12 साल पहले अमेरिका ने पाकिस्तान में अटैक किया था, ओसामा बिन लादेन को मारा था, और इस अटैक में उन्होंने अपने आत्मरक्षा के अधिकार का उपयोग किया, हालांकि पाकिस्तान उनका एक एलाई था जी, मगर इसके बावजूद भी उन्होंने पाकिस्तान को इसकी पहले कोई खबर नहीं की। तो सबसे पहली चीज तो है कि इस तरह के की कार्यवाही में जहां तक ऑपरेशनल एफिशिएंसी और कॉन्फिडेंशियलिटी की बात है वो जरूरी है, और दूसरा यह है कि हमें अंतर्राष्ट्रीय समुदाय को अपने साथ ले जा रखने के लिए उनके जो दूतावास हैं दिल्ली में उनको ब्रीफ करना होता है, उन जो हमारे जो दोस्त मुल्क हैं उनके विदेश मंत्री या प्रधानमंत्रियों को ब्रीफ करना होता है। इसके अलावा जो कई बड़े संगठन हैं जैसे यूनाइटेड नेशंस, वहाँ पे जो हमारा मिशन है उसकी भूमिका काफ़ी महत्वपूर्ण होती है, क्योंकि ऐसे मौक़ों पे जो रिएक्शन होता है उसका वो पहले सबसे पहले सिक्योरिटी काउंसिल में होता है। तो वहाँ पे ये ज़रूरी है कि हिंदुस्तान की कार्यवाही को ठीक परिप्रेक्ष्य में रखा जाए कि ये हमारी आत्मरक्षा की कार्यवाही का एक अंग है, और इसमें हमने सिविलियंस की जान के या जान और माल का कोई भी नुकसान नहीं पहुंचाया है, और इसमें हमने काफ़ी रिस्ट्रेन को सामने रखा है जी। और हमारे विदेश मंत्री एस जयशंकर ने इस ऑपरेशन सिंदूर के बाद ये कहा कि टेररिज्म को लेकर भारत बिल्कुल जीरो टॉलरेंस रखता है, लेकिन साथ साथ ये भी है कि ग्लोबल लेवल पे सबको एक साथ ले चलने के लिए जो खास करके ऐसे देश के खिलाफ जहां स्टेट स्पॉन्सर्ड टेररिज्म है जैसे पाकिस्तान है, उसको दरकिनार करने के लिए जब पूरा ग्लोबली सोचते हैं लोग, तो कैसे सोचते हैं, क्या काम करते हैं? जैसे आपने बहुत एक बढ़िया उदाहरण दिया ओसामा बिन लादेन का, कि पाकिस्तान हालांकि उनका थोड़े समर्थन में भी था, पाकिस्तान को अमेरिका मदद भी दे रहा था, लेकिन उसके बावजूद वहां जाके किया। तो ऐसी स्थिति में बाकी देश क्या सलाह देते हैं और कैसे काम को आगे बढ़ाया जाता है? साहब, एक तो अक्सर बहुत मुल्कों का पहला रिएक्शन होता है कि दोनों देशों को सलाह दें कि आप आगे की कार्यवाही से बाज आएं, लेकिन उसमें ये देखना होता है कि वो जो जिसने ऑफेंसिव एक्शन लिया है और जो डिफेंसिव एक्शन ले रहा है, उन दोनों चीज़ों को अलग रखा जाए। हमारी तुलना पाकिस्तान से नहीं हो सकती, क्योंकि हम तो अपने आत्मरक्षा के अधिकार को यूज़ कर रहे हैं। उन्होंने एक तरीके से उकसाया, ऐसे मौके दिए, को सपोर्ट दी है, और वो आज से नहीं, वो 40 साल से वो कर रहे हैं, और यही वजह है कि जो पाकिस्तान का जो दृष्टिकोण है उसको कोई भी क्रेडिबिलिटी नहीं रही, क्योंकि सबको पता है कि इन्होंने ओसामा बिन लादेन को शरण दी, इन्होंने मुल्ला उमर को शरण दी, इन्होंने ایران کے خلاف کام کیا ہے لوگ اکثر لوگ بھول جاتے ہیں کہ جب پلوامہ جب ہوا تھا اس کے ایک دن ٹھیک ایک دن پہلے ایک پاکستان کی سرحد سے ایران پہ ایک اٹیک ہوا جس میں 27 ایرانی فوجی مارے گئے اور یہ قریب قریب اس کی کاری پرنالی وہی تھی جو پلواما میں یوز ہوئی کہ ایک سوسائیڈ بومبر نے ایک جیپ جو ان کی بس میں جو یہ 27 سپاہی جا رہے تھے اس میں مار دی تو پاکستان نے نہ صرف آتنکواد ہندوستان کے خلاف کیا ہے انہوں نے اپنے جو دو مسلمان پڑوسی ہیں ایران اور افغانستان میں بھی یہی حرکت کی ہے اور یہی کارن ہے کہ افغانستان سے ایران کے ساتھ ان کے سمبندھ خراب ہیں ایران نے آخر کار ایک 600 کلومیٹر کی ایک چہار دیواری بنا رکھی ہے ایران پاکستان بارڈر پہ آج سے 10 سال سے اور 2019 میں جو یہ میں اٹیک کی بات کر رہا ہوں اس کے بعد ایران نے مسائل سے اٹیک کیا تھا پاکستان پہ اور یہ ابھی 2 سال پہلے بھی ہوا ہے اور وہی استھتی قریب قریب افغانستان کے ساتھ ہے افغانستان سے پاکستان کے بڑے کٹو سمبندھ رہے ہیں ظہیر شاہ کے زمانے سے وہ سمبندھ 90 کے دشک میں وہی انہی کارنوں سے ان کا ربانی اور مسعود سے بھی مت بھید رہا ہے اس کے بعد اشرف غنی سرکار جو آخری سرکار تھی ان سے بھی ایسا مت بھید تھا تو آخر کیا کارن ہے جی. کہ پاکستان اپنے پڑوسی پورب میں اور پشچم سب سے ان کے سمبندھ خراب ہیں وہ اسی لیے کیونکہ وہ اپنے راشٹریہ ہتوں کے لیے وہ ٹیررزم کا اپیوگ کرتے ہیں جی. بالکل بالکل اور اب سنتے ہیں وکرم مصری کا کیا کہنا ہے پہلگام آتنکوادی حملے کی جانچ سے پاکستان کے ساتھ آتنکوادیوں کے سمپرک اجاگر ہوئے ہیں ریزسٹنس فرنٹ دوارا کیے گئے دعوے اور لشکر طیبہ سے گیات سوشل میڈیا ہینڈل دوارا اس کو ری پوسٹ کیا جانا اس کی پشتی کرتا ہے چشمدید گواہوں اور وبھن جانچ ایجنسیوں کو اپلبدھ انیہ سوچناؤں کے آدھار پر حملہوروں کی پہچان بھی ہوئی ہے ہماری انٹیلیجنس نے اس ٹیم کے یوجنا کاروں اور ان کے سمرتھوں کی جانکاری جٹائی ہے اس حملے کی روپ ریکھا بھارت میں سیما پار آتنکواد کو انجام دینے کے پاکستان کے لمبے ٹریک ریکارڈ سے بھی جڑی ہوئی ہے جس کے لکھت اور سپشٹ دستاویز اپلبدھ ہیں پاکستان دنیا بھر میں آتنکوادیوں کے لیے ایک شرن ستھل کے روپ میں پہچان بنا چکا ہے یہاں انتراشتریہ ستر پر پرتبندت آتنکوادی سزا پانے سے بچے رہتے ہیں ابھی ہم سن رہے تھے ودیش سچیو وکرم مصری کا کیا کہنا تھا اور اس وقت ایک بڑی خبر بھی لے لیتے ہیں گرہ منتری امیت شاہ ایک ہائی لیول سیکیورٹی ریویو میٹنگ کر رہے ہیں لیفٹیننٹ گورنرز اور چیف منسٹرز جو ہمارے بارڈرنگ اسٹیٹس کے ہیں ان کے ساتھ خاص کر کے جو پاکستان اور نیپال کے ساتھ ہمارے راجے سٹے ہوئے ہیں ان کے مکھیہ منتریوں اور وہاں کے گورنر اور ایل جیز کے ساتھ وہ بیٹھک کر رہے ہیں ایک بڑی بیٹھک بے حد مہتوپورن بیٹھک ہے اور گرہ منتری شری امیت شاہ نے ان کو کہا ہے کہ وہ سبھی طریقے کی اپنی تیاریاں پوری کر کے رکھیں جو ایسنشیل سروسز ہیں ہاسپٹل ہیں فائر بریگیڈ ہیں ان انٹرپٹڈ سپلائی بنی رہے بجلی پانی کی اس کو وہ سنشچت کریں ساتھ ہی دا منسٹر آلسو آسک دا اسٹیٹس ٹو کیپ ایس ڈی آر ایف سول ڈیفینس ہوم گارڈس این سی سی آن الرٹ ٹو ڈیل وتھ اینی سچویشن یعنی ایم پی ناتنیل صاحب آپ دیکھ رہے ہیں کہ اس ابھی بھی ہم پوری طریقے سے ہر طریقے سے نہ صرف تیاری کر رہے ہیں پوری ہم سترکتا برت رہے ہیں ایسے جب بھی کوئی آپریشن ہوتا ہے دوسرے دیش کی سیما میں گھس کر جب ہم آتنکواد کو سماپت کرنے کی کوشش کرتے ہیں ان کے اڈوں کو ٹھکانوں کو نشٹ کرتے ہیں اس کے بعد کس طریقے کی تیاریاں وہ دیش کرتا ہے جیسے ابھی ہمارے یہاں بیٹھکیں چل رہی ہیں اس میں یہ ہے کہ پہلے سے ہی تیاری اس لیے کرنی پڑتی ہے کہ اگر کوئی حملہ ہوتا ہے تو ہمارے جو پاپولیشن ہے بارڈر ڈسٹرکٹ پہ خاص کر وہ ایک دم इग्नोरेंटली ना मारे जाएं, उनको पहले से ही मॉक ड्रिल कराया जाता है ताकि उनको पता चले कि अगर कोई आक्रमण होता है हमारे बॉर्डर इलाके पे तो किस तरीके कार्रवाई करनी है ताकि वो अपने जान को बचाएं और अपने सामान वगैरह को भी ठीक तरह से बचा सकें। ऑलरेडी जैसे जम्मू और कश्मीर रीजन में है कई जगह अंडरग्राउंड बंकर बना के और राशन वगैरह इकट्ठा कर रहे हैं ताकि ज़रूरत पड़ने पे वो बंकर में चले जाएं और कोई जान ना उसमें गंवाना पड़े। वैसे ही सामान वगैरह भी वो अपना संभाल के रख रहे हैं ताकि ज़रूरत पड़ने पर दो तीन दिन की भी कार्रवाई हो तो वो अपने आप को बिल्कुल स्वस्थ रखें, कोई प्रॉब्लम के बगैर ही वहाँ पे रहे। तो ये फ़ायदा है कि मॉक ड्रिल कराने से सबको पता रहता है कि हमने क्या करना है अगर कोई इस तरीके का आक्रमण दूसरे तरफ से होता है। तो श्रीवास्तव साहब यही सवाल आपसे भी कि आप एक एम्बेसडर, फॉर्मर एम्बेसडर होने के नाते आपने जिन चीज़ों को देखा है परखा है अपने नज़रिए से आप बताएं कि अभी ईस्टर्न स्टेट्स जो हैं ख़ासतौर पे जो नेपाल से लगे हुए हैं और बाकी सीमाओं से लगे हुए हैं वहाँ पर तैयारियों का क्या ख़ास मकसद हो सकता है, वो कितने प्रभावित हो सकते हैं? सर ये तो हमारे एक ट्रेनिंग का अंग है, हमें प्रिपेयर हमें तैयार रहना चाहिए किसी भी कोई भी सिचुएशन सामने आए उसके लिए। लेकिन मैं ऐसा नहीं कहना चाहूँगा कि कोई ऐसा बड़ा ख़तरा है जी। क्योंकि पाकिस्तान को ये सबक मिल गया है कि हिंदुस्तान उसके खिलाफ कार्यवाही करने की क्षमता और विल दोनों रखता है। तो मुझे तो उम्मीद है कि ऐसा कोई मौका नहीं आएगा कि हमारे उत्तर के जो प्रदेश हैं या पूरब के प्रदेश हैं उनको कोई किसी ऐसी सिचुएशन को सामना करना पड़े। लेकिन फिर भी ये तो हर सरकार का कर्तव्य है कि वो जनता को हर तरह से तैयार रखे और अपने बचाव के प्रयास के लिए उनको ट्रेनिंग दे। और सबसे देखिए खास बात है कि जब आतंकवाद के खिलाफ दूसरे देश में घुसकर इस तरह की कोई किसी कार्रवाई को अंजाम दिया जाता है, कोई ऑपरेशन किया जाता है, ऐसे वक्त में आप देखिए कि हमारे पूरे देश में चाहे वो पक्ष हो चाहे वो विपक्ष हो हर किसी का सुर एक ही है और ये एक बहुत बड़ी बात है। जी हाँ, आपने ठीक कहा और ये बड़ी अच्छी चीज़ है कि विपक्ष ने भी सरकार का पूरा साथ दिया है और अपने सरकार ने विपक्ष को भी अपने पूरे कॉन्फिडेंस में रखा है। तो इस समय तो पूरा राष्ट्र एक साथ है पाकिस्तान को मुंह तोड़ जवाब देने के लिए। नाथनियल साहब, आपसे ये जानना चाहेंगे कि ये जो हमले किए गए आतंकवादियों के ठिकाने नष्ट करने के लिए बहावलपुर तक अंदर गए पंजाब प्रांत में पाकिस्तान के, किस तरीके की मिसाइल्स का इस्तेमाल किया गया और कैसे वो टारगेट इतना पिन पॉइंटेड करते हैं? एक्चुअली जो हमारे गनर्स हैं आर्टिलरी के खासकर उनको सब पता रहता है कि किस निशाने पे किसने एक्यूरेटली अपना मिसाइल पहुंचा सकते हैं। तो ये ट्रेंड है ऑलरेडी आर्मी वाले कि हाउ टू हिट दैट एग्जैक्ट पोजीशन टारगेट वहाँ पे और उसके हिसाब से ही वो बिल्कुल उसी जगह पहुंचा देते हैं। तो मिसाइल जो है वो वहाँ पे टारगेट करके मारना कोई इतना मुश्किल नहीं है अगर हमारे जवान सब अच्छे ट्रेंड हैं। तो जो ट्रेंड आदमी है वो बिल्कुल निशाने पर सही मारते हैं। इसमें हमने रफाल का इस्तेमाल किया है और जो मिसाइल्स गई हैं उनके वज़न के बारे में भी लगभग 1000 किलो से ज़्यादा का वज़न उनका वज़न था। तो थोड़ी सी और विस्तार से बताएं कि कैसे इस ऑपरेशन को अंजाम दिया जाता है और एक घंटे के अंदर सब कुछ हो गया, क्या एक साथ हमले किए जाते हैं? नहीं, ये कोऑर्डिनेशन होता है बिटवीन आर्मी एंड एयरफोर्स। वो कोऑर्डिनेशन चीफ लेवल पे करने के बाद फिर ऑपरेशनल लेवल पे होता है जो कि कंट्रोल रूम के हिसाब से होता है। वहाँ से एयरफोर्स और आर्मी इकट्ठे ही ऑपरेशन ऑपरेट करती है और टारगेट में निशाना मारते हैं और जहां तक बाय एयर है उनके स्क्रीन पे आ जाता है एग्जैक्ट टारगेट जब वो टारगेट के ऊपर पहुंचते हैं स्क्रीन पे आते ही व्हेन दे प्रेस द बटन द मिसाइल हिट द एग्जैक्ट टारगेट इसीलिए कोई इसमें प्रॉब्लम नहीं है कि कोई निशाना चूक जाए वहां पे बिल्कुल सही टारगेट पे मारते हैं बट दे मेक श्योर कि ये जहां पे हम मार रहे हैं दैट इज एग्जैक्टली द लोकेशन जहां हमने नुकसान पहुंचा